ಎವರೇಜ್ ಯೂಸ್ ಮಾಡ್ತೀವಿ. ಈಗ ಅವರು ಜರ್ಬರ ಕಾರ್ನೇಷನ್ ಗೆಲ್ಲ ಡೈಲಿ 2 kg 3 kg ಫರ್ಟಿಲೈಸರ್ ಕೊಡ್ತೀವಿ. ಇದೆಲ್ಲ ಆಗಲ್ಲ, ನಮ್ಗೆ ಗೊತ್ತೀವಿ. ವಾರಕ್ಕೆ 1 kg 2 kg 1,000 liter ಎಕರೆಗೆ 1,000 liter ಹೇಳ್ತಾರೆ ನೀರು. 1,000 liter 1 kg ಹಾಕಿ ಸ್ಪ್ರೇ ಮಾಡೋದು, ಆತರ ನಾವು ವಾರಕ್ಕೆ ಒಂದು ಸ್ಪ್ರೇ ಇರುತ್ತೆ. ಅದರಿಂದ ಬೇರೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಫರ್ಟಿಲೈಸರ್ ತುಂಬಾ ಕಡಿಮೆ, ಅದಕ್ಕೆ ಬೇಕಾದಷ್ಟು ಫರ್ಟಿಲೈಸರ್ ಬೇಕಾಗೋದಿಲ್ಲ. ಈಗ ನಾವು ಈ ಬೆಳೆಯನ್ನ ಶುರು ಮಾಡಿದ್ಮೇಲೆ ಎಷ್ಟು ದಿವಸದ ನಂತರ ಇದು ನಮಗೆ ಬೆಳೆಯನ್ನು ಶುರು ಮಾಡಿದ್ಮೇಲೆ ಒಂದು 6-7 ತಿಂಗಳಿಗೆ ಶುರು ಆಗುತ್ತೆ. ಬಟ್ ಸ್ಟೆಮ್ ಲೆಂತ್ ಎಲ್ಲ ಕಡಿಮೆ ಇರುತ್ತೆ, ತುಂಬಾ ಉದ್ದ ಇರಲ್ಲ, ಥಿಕ್ನೆಸ್ ಕಡಿಮೆ ಇರುತ್ತೆ. ಆದ್ರೆ ಲೋಕಲ್ ಫಂಕ್ಷನ್ ಗಳಿಗೆ ಹೋಗುತ್ತೆ, ಸ್ವಲ್ಪ ರೇಟ್ ಕಮ್ಮಿ, ಒಂದು ಬಂಚಿಗೆ 100-150 rupees ತನಕ ಹೋಗುತ್ತೆ. ಸ್ವಲ್ಪ ಸೈಜ್ ಆದಂಗ ಸ್ವಲ್ಪ ನಮ್ಗೆ ರೇಟ್ ಒಂದು ಒಳ್ಳೆ ರೇಟ್ ತನಕ ಸಿಗತ್ತೆ. ಆಮೇಲೆ ಜಾಸ್ತಿ ಸಹ ಇಡಬಹುದು. ಈ ಮೊಗ್ಗು ಒಂದು 15-20 ಆದಾಗ ನಾವು ಅದನ್ನ ಒಂದು ಮಂತ್ ತನಕ ಪೋಸ್ಟ್ಪೋನ್ ಮಾಡಬಹುದು. ಅದು ಕಡಿಮೆ ಇದ್ರೆ ಫುಲ್ ಓಪನ್ ಆಗ್ಬಿಟ್ಟು ಸ್ವಲ್ಪ ಡಿಮ್ಯಾಂಡ್ ಕಡಿಮೆ ಆಗುತ್ತೆ ಮಾರ್ಕೆಟ್ ಅಲ್ಲಿ. ಅದು 1 year ಮೇಲೆ ಸ್ವಲ್ಪ ಒಳ್ಳೆ ಲೆಂತ್ ಬರಕ್ ಶುರು ಆಗುತ್ತೆ. 3rd year ಆದ ತನಕ ಒಳ್ಳೆ, ಅದರಲ್ಲಿ ಪರ್ಪಲ್ ತುಂಬಾ ಲೆಂತ್ ಬರಲ್ಲ, ಸ್ವಲ್ಪ ಅದೊಂದು 1-1.5 ತನಕ ಬರುತ್ತೆ. ವೈಟ್ ತುಂಬಾ ಚೆನ್ನಾಗಿ ಬರುತ್ತೆ, ವೈಟ್ 1-2 ತನಕ ಲೆಂತ್ ಬರುತ್ತೆ. ನೀವು ಎಷ್ಟು ಬಣ್ಣ ಹಾಕಿದ್ರಿ? ನಂದು ಮೇನ್ 2 ಪರ್ಪಲ್ ಮತ್ತೆ ವೈಟ್ ಇದೆ, ಸ್ವಲ್ಪ ಒಂದು ಗ್ರೀನ್ ಸ್ವಲ್ಪ ಪಿಂಕ್ ಎಲ್ಲ ಒಂದು ಹಂಗೆ ಒಂದು 200 ಪ್ಲಾಂಟ್ಸ್ ಇದೆ ಅಷ್ಟೇ. ಅದೇನ್ ತುಂಬಾ ಮೇನ್ ಅಂತ ಇದು ಮಾಡಲ್ಲ, ಮ್ಯಾಕ್ಸಿಮಮ್ ಇರೋದು 2 flowers 2 colors ತುಂಬಾ ಮಾರ್ಕೆಟ್ ಆಗುತ್ತೆ. ಈಗ ನಾವು ಒಂದು ಸರಿ ಅದನ್ನ ನಾಟಿ ಮಾಡಿ ನಾವು ಬೆಳೆಯನ್ನು ಶುರು ಮಾಡಿದ್ರೆ ಅದು ಎಷ್ಟು ವರ್ಷ ಇರುತ್ತೆ ಆ ಗಿಡ? ಹಾಗೆ ಒಂದ್ಸಲಿ ನಾಟಿ ಮಾಡಿದ್ಮೇಲೆ ಅದು ಅವರು ಕಂಪನಿಯವರು ಒಂದು 7-8 ಹೇಳ್ತಾರೆ, ಒಂದು 10 ತನಕ ಮೇಂಟೈನ್ ಮಾಡಬಹುದು. ಫಸ್ಟ್ 1 ನಮ್ಗೆ ಇಳುವರಿ ಶುರು ಆಗೋದು 1 ಮೇಲೆ ನಿಧಾನ ಶುರು ಆಗುತ್ತೆ, 6 ಶುರು ಆಗುತ್ತೆ ಕ್ವಾಲಿಟಿ ವೈಸ್ 1 ಮೇಲೆ. ಆಮೇಲೆ ಮೊದಲನೇ ವರ್ಷ ಕಡಿಮೆ ಇರುತ್ತೆ ಫ್ಲವರ್ಸ್, ಮೊದಲನೇ ವರ್ಷ ಆದ್ಮೇಲೆ ನಿಮ್ಗೊಂದು 2 ನೆಕ್ಸ್ಟ್ ನೇ ವರ್ಷ ಸಿಗ್ಬೋದು, ಅದ್ರ ನೆಕ್ಸ್ಟ್ ಒಂದು 5 ಸಿಗ್ಬೋದು, ಆಮೇಲೆ ಒಂದು 7-8 ಫ್ಲವರ್ಸ್ ಸಿಗುತ್ತೆ. ಆಮೇಲೆ ಒಂದು 4-5 ಆದ್ಮೇಲೆ ನಿಮ್ಗೆ ಸ್ವಲ್ಪ ತೆಂಗಿನ ಸಿಪ್ಪೆ ಎಲ್ಲ ಒಂದು ರೌಂಡ್ ಚೇಂಜ್ ಮಾಡ್ಬೇಕಾಗುತ್ತೆ, ಲಡ್ಡಿ ಇರೋದು ಅದನ್ನೆಲ್ಲ ತೆಗೆದು ಮತ್ತೊಂದ್ಸಲಿ ಹಾಕೊಂಡು ಆತರ ಮಾಡಿದ್ರೆ ನಿಮ್ಗೊಂದು 7-8 ಆರಾಮಾಗಿ ಮೇಂಟೈನ್ ಮಾಡಬಹುದು. ಈಗ ಒಂದ್ಸರಿ ಹೂ ಬಿಟ್ಮೇಲೆ ಆ ಕಾಂಡ ಇದೆಯಲ್ಲ ಅದನ್ನ ಕತ್ತರಿಸಿ ತೆಗೆದು ಬಿಡ್ತೀರಾ, ಹೇಗ್ ಮಾಡ್ತೀರಿ? ಇಲ್ಲ, ಮೇಲ್ಗಡೆ ಸ್ಟಿಕ್ ಮಾತ್ರ ರಿಮೂವ್ ಮಾಡ್ತೀವಿ ಅಷ್ಟೇ, ಆ ಕಾಂಡನ ಅದ್ರಲ್ಲೇ ಇಟ್ಟಿರ್ತೀವಿ. ಅದಕ್ಕೆ ಬಾಳೆ ತರ ಮತ್ತೆ ಸೈಡಿಗೆ ಇನ್ನೊಂದು ಸಕ್ಕರ್ಸ್ ಬರುತ್ತೆ, ಅದು ಇದ್ರಲ್ಲಿರೋ ಪೋಷಕಾಂಶನ ತಗೊಂಡು ಅದು ಬೆಳೆಯುತ್ತೆ, ಅದು ಸಿಂಕ್ ಆಗ್ತಾ ಹೋಗುತ್ತೆ, ಈಗ ಹೊಸ ಗಿಡ ಬೆಳೆಯುತ್ತೆ. ಅದೇ ಸಿಂಕ್ ಆಗೋದ್ರಿಂದ ನಾವು ಅದನ್ನ ಕಟ್ ಮಾಡೋದಿರೋದಿಲ್ಲ. ಬಟ್ ಒಂದು 5-6 ಆದ್ಮೇಲೆ ತುಂಬಾ ಅದೇ ಸಕ್ಕರ್ಸ್ ಬಂದಿರೋದೇ ಒಂಥರ ಗೊಂಚಲ ಆಗಿರುತ್ತಲ್ಲ, ಅವಾಗ ಅದನ್ನ ಒಂದ್ಸಲಿ ಕಟ್ ಮಾಡಿ ಕ್ಲೀನ್ ಆಗಿ ಅದನ್ನ ಡಿವೈಡ್ ಮಾಡಿದ್ರೆ ಒಳ್ಳೇದಾಗುತ್ತೆ. ಈಗ ಸಾಮಾನ್ಯ ಒಂದು ಬುಡದಲ್ಲಿ ಎಷ್ಟು ಸಕ್ಕರ್ಸ್ ಅಂದ್ರೆ ಕುಡಿಗಳು ಬರುತ್ತೆ? ಕುಡಿಗಳಂದ್ರೆ ಅದು ಮೊದಲನೇ ವರ್ಷ 2 ಸ್ವಲ್ಪ ಕಡಿಮೆ, ಒಂದೊಂದ್ ಬರ್ತಾ ಹೋಗುತ್ತೆ. ಬಟ್ ಒಂದ್ ಸಕ್ಕರ್ಸ್ ಅದು ಸ್ವಲ್ಪ ದೊಡ್ಡ ಸಕ್ಕರ್ಸ್ ಬಂದ್ರೆ ನಿಮ್ಗೆ ಅದರಲ್ಲೇ ಒಂದೊಂದ್ರಲ್ಲಿ 6-7 ಫ್ಲವರ್ ಸಿಗುತ್ತೆ. ಪ್ರತಿ ಗಣ್ಣಿಗೆ ಒಂದೊಂದು ಫ್ಲವರ್ ಬರುತ್ತೆ. ಒಂದ್ 4-5 ಆದ್ಮೇಲೆ ನಿಮ್ಗೆ 2-3 ಆತರ ಸಿಗುತ್ತೆ. ಅದ್ 2-3 ಬಂದ್ರೆ ನೀವು ಅದನ್ನ ಮತ್ತೆ ಪ್ಲಾಂಟಿಂಗ್ ಮೆಟೀರಿಯಲ್ ಆಗಿ ಯೂಸ್ ಮಾಡಬಹುದು. ಸೊ ಒಟ್ಟಾರೆಯಾಗಿ ಅವಿನಾಶ್ ಅವರೇ, ಇಂತ ಅಲಂಕಾರಿಕ ಪುಷ್ಪವನ್ನ ಬೆಳಿಬೇಕಾದ್ರೆ ನಾವು ಸಾಕಷ್ಟು ಅಂಶಗಳನ್ನ ಗಮನಿಸಬೇಕು. ಮೊದಲನೇದಾಗಿ ಬೇಸಿಕ್ ಆಗಿ ಆ ಬೆಳೆ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕು. ಆ ನಂತರ ಅದನ್ನ ಕತ್ತರಿಸುವಂತ ವಿಧಾನ, ಈಗ ಉದಾಹರಣೆಗೆ ತಾವು ಹೇಳಿದ್ರಿ ಇಷ್ಟು ಮೊಗ್ಗಿರ್ಬೇಕಾದ್ರೆ, ಅದು ಇಷ್ಟು ಹೂ ಇಷ್ಟು ಅರಳಿರ್ಬೇಕಾದ್ರೆ ಅದನ್ನ ಕತ್ತರಿಸಬೇಕು ಅಂತ. ಸೊ ಈ ತರ ಎಲ್ಲ ಮಾಡ್ಬಿಟ್ಟು ನೀವು ಅದನ್ನ ಕೋಲ್ಡ್ ಸ್ಟೋರೇಜ್ನಲ್ಲಿ ಇಡ್ತೀರೋ ಅಥವಾ ಡೈರೆಕ್ಟ್ ಆಗಿ ಕಳಿಸ್ಕೊಟ್ಬಿಡ್ತೀವಿ? ಇಲ್ಲ, ಇದು ಮಾರ್ಕೆಟಿಗೆ ಕೋಲ್ಡ್ ಸ್ಟೋರೇಜ್ ಬೇಕಾಗಲ್ಲ, ಅದನ್ನ ನಾವು ನೇರವಾಗಿ ಕಳಿಸ್ತೀವಿ. ಇವತ್ತು ಹಾರ್ವೆಸ್ಟ್ ಮಾಡಿದ ಅವತ್ತು ಸಂಜೆ ನಾವು ಶಿವಮೊಗ್ಗದಿಂದ ಬೆಂಗಳೂರಿಗೆ ಬಸ್ಸಿಗೆ ಹಾಕ್ತೀವಿ, ಅವ್ರು ಅಲ್ಲಿಂದ ಪಿಕಪ್ ಮಾಡ್ಕೊತಾರೆ. ಆದ್ರಿಂದ ಇದಕ್ಕೆ ಕೋಲ್ಡ್ ಸ್ಟೋರೇಜ್ ಬೇಕಾಗೋದಿಲ್ಲ. ಸ್ವಲ್ಪ ಒಂದು ಅವ್ರು ಅದ್ರಲ್ಲಿ ಸ್ವಲ್ಪ ಎಸಿ ರೂಮ್ ತರ ಮಾಡ್ಕೊಂಡು ಇಟ್ಕೋತಾರೆ ಸ್ವಲ್ಪ ಒಂದ್ ವೀಕ್ ಅಂದ್ರೆ ಆಫ್ಟರ್ ಪೋಸ್ಟ್ ಅಂದ್ರೆ ಸ್ವಲ್ಪ ದಿವಸ ಇಟ್ಟು ನಾವು ಮಾರಾಟ ಮಾಡೋದಕ್ಕೆ. ಸೀಸನ್ ಅಲ್ಲಿ ಅವತ್ತಿಂದ ಅವತ್ತು ಖಾಲಿ ಆಗೋಗುತ್ತೆ, ಅನ್ ಸೀಸನ್ ಅಲ್ಲಿ ಸ್ವಲ್ಪ ಆತರ ವ್ಯವಸ್ಥೆ ಅವ್ರು ಮಾಡ್ಕೊತಾರೆ. ಬಿಟ್ರೆ ಈಗ ಕಾರ್ನೇಷನ್ ಜರ್ ಬರೋದಕ್ಕಿಂತ ಸ್ವಲ್ಪ ಲಾಂಗ್ ಟರ್ಮ್ ನ್ಯಾಚುರಲ್ ಆಗೇ ಬರುತ್ತೆ, ಇರೋದ್ರಿಂದ ಅಷ್ಟು ವ್ಯವಸ್ಥೆ ಬೇಕಾಗಲ್ಲ. ಅಂದ್ರೆ ನಾವು ಈ ಪುಷ್ಪ ಕೃಷಿಗೆ ಇಳಿಯೋದಕ್ಕೆ ಮುಂಚೆ ನಾವು ಸ್ವಲ್ಪ ಮಾರ್ಕೆಟ್ ಅನ್ನು ಸ್ಟಡಿ ಮಾಡ್ಕೊಳ್ಬೇಕು. ಮಾರ್ಕೆಟಿಂಗ್ ನ ಸ್ಟಡಿ ಮಾಡೋದು ಒಳ್ಳೇದು. ಅಂದ್ರೆ ಏರಿಯಾ ವೈಸ್ ಈಗ ಒಂದೊಂದು ತುಂಬಾ ಬೆಳೆದಿರ್ತಾರೆ, ಈಗ ಆ ವರ್ಷ ತುಂಬಾ ಪ್ಲಾಂಟಿಂಗ್ ಆಗಿರುತ್ತೆ, ಈಗ ಮೊದಲಿಗೆ ಆ ಕ್ಷೇತ್ರ ಕಾಲಿಟ್ಟಾಗಲೇ ಲಾಸ್ ಆಗಬಾರ್ದು ಅಂದ್ರೆ ಸ್ವಲ್ಪ ಒಂದಿಷ್ಟು ಮಾಹಿತಿಯನ್ನು ನಾವು ಬರ್ತ್ಕೋಬೇಕಾಗತ್ತೆ. ಈಗ ಬೆಂಗಳೂರು ಸುತ್ತಮುತ್ತ ಅಲ್ಲೇ ಪೂನಾ ಆ ಕಡೆನೆ ಮ್ಯಾಕ್ಸಿಮಮ್ ಗ್ರೋಯರ್ ಇರೋದ್ರಿಂದ ನಾವು ಬಯರ್ಸ್ ನ ಮಾತಾಡಿಸಿದ್ರೆ ಗೊತ್ತಾಗತ್ತೆ ಅವ್ರವ್ರ ಕಸ್ಟಮರ್ಸ್ ಏನ್ ಹಾಕಿದ್ದಾರೆ, ಈ ಸಲ ಏನ್ ಚೇಂಜ್ ಆಗಿದ್ದಾರೆ. ಈಗ ಅವ್ರು ಕಾರ್ನೇಷನ್ ಮಾಡಿ ಈ ಸಲ ರೇಟ್ ಇಲ್ಲ ಅಂತ ನೆಕ್ಸ್ಟ್ ಜರ್ಬರಕ್ ಹೋಗಿರ್ತಾರೆ, ಆತರ ಅದ್ ನೋಡಿ ನೋಡಿ ಇದ್ ಮಾಡೋದು ಒಳ್ಳೇದು. ಆತರ ಮಾಹಿತಿ ಸಂಗ್ರಹಣೆ ಮಾಡಿ ಮೊದಲನೇ ಸಲ, ಆಮೇಲೆ 2 ಸಲಿಂದ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ತಕ್ಷಣ ಗೊತ್ತಾಗ್ತಾ ಇರತ್ತೆ, ನಮ್ದು